ನಮಸ್ಕಾರ ರೈತ ಬಂಧುವರೇ, ನನ್ನ ಹೆಸರು ಡಾಕ್ಟರ್ ಮುರುಳಿ ಆರ್ ಅಂತೇಳಿ. ನಾನು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೇರಿಯಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತೀನಿ. ನನ್ನ ವಿಷಯ ಸಸ್ಯರೋಗಶಾಸ್ತ್ರ. ಈ ದಿನ ನಾವು ಭತ್ತ ಕಾಳು ಕಟ್ಟುವಂಥದ್ದಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗ ಅಂತಂದ್ರೆ ಕುತ್ತಿಗೆ ಬೆಂಕಿ ರೋಗ ಅಂತ ಕರಿತೀವಿ, ನೆಕ್ ಬ್ಲಾಸ್ಟ್ ಅಂತೇಳಿ, ಅಥವಾ ರೈತರು ಅದನ್ನು ಆಡು ಭಾಷೆಯಲ್ಲಿ ಕುತ್ತಿಗೆ ರೋಗ ಅಂತ ಕೂಡ ಕರೀತಾರೆ. ಸೊ ಏನಿದು ಕುತ್ತಿಗೆ ರೋಗ, ಕುತ್ತಿಗೆ ರೋಗ ಯಾಕೆ ಬರುತ್ತೆ, ಅಥವಾ ಅದರ ಲಕ್ಷಣಗಳೇನು, ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಸೊ ಈ ರೋಗ ಸಾಮಾನ್ಯವಾಗಿ ಬೆಂಕಿ ರೋಗದ ಕೊನೆಯ ಅಂತ ಕರಿತೀವಿ. ಸೊ ಬೆಂಕಿ ರೋಗ ಮೂರು ಹಂತದಲ್ಲಿ ಬರುತ್ತೆ, ಎಲೆ ಬೆಂಕಿ ರೋಗ, ಕಾಂಡ ಬೆಂಕಿ ರೋಗ ಮತ್ತು ಕುತ್ತಿಗೆ ಬೆಂಕಿ ರೋಗ. ಮೂರು ಹಂತಗಳಲ್ಲಿ ನಮಗೆ ಅತಿ ಹೆಚ್ಚು ನಷ್ಟ ಮಾಡೋದಂದ್ರೆ ಕುತ್ತಿಗೆ ಬೆಂಕಿ ರೋಗ. ಈ ರೋಗ ಸಾಮಾನ್ಯವಾಗಿ ಆಗ್ಲೇ ಹೇಳಿದಾಗೆ ತೆನೆಯ ಹಂತದಲ್ಲಿ ಅಥವಾ ಕಾಳು ಕಟ್ಟುವ ಹಂತದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರ ಲಕ್ಷಣ ಹೇಗಿರುತ್ತಂದ್ರೆ ತೆನೆಯು ಮಾಸಲ ಬಣ್ಣಕ್ಕೆ ತಿರುಗಿ ತೆನೆ ಕಪ್ಪಾಗುತ್ತೆ. ತದನಂತರ ರೋಗದ ತೀವ್ರತೆ ಹೆಚ್ಚಾದಾಗ ಪೂರ್ತಿ ಕುತ್ತಿಗೆ ಭಾಗ ಮುರಿದು ಬೀಳಬಹುದು. ಈ ಒಂದು ಕಾರಣದಿಂದ ಸೊ ಕುತ್ತಿಗೆ ಪೂರ್ತಿ ಮುರಿದು ಬಿದ್ದಿರುತ್ತೆ ರೋಗದ ಬಾಧೆಯಿಂದ. ಹಾಗಾಗಿ ನೀರು ಮತ್ತು ಪೋಷಕಾಂಶಗಳು ಕಾಳುಗಳಿಗೆ ಸರಬರಾಜಾಗೋದಿಲ್ಲ. ಇದರ ಪರಿಣಾಮ ಕಾಳುಗಳು ಜೊಳ್ಳಾಗ್ತವೆ. ಸೊ ಹಾಗಾಗಿ ಕುತ್ತಿಗೆ ರೋಗದಿಂದ ನಮಗೆ ಹೆಚ್ಚು ಹಾನಿಯಾಗೋದಂತಂದ್ರೆ ಕಾಳುಗಳು ಜೊಳ್ಳಾಗ್ತವೆ, ಇಳುವರಿಯಲ್ಲಿ ಸಹ ಕುಂಠಿತ ಆಗುತ್ತೆ. ಹಾಗಾದ್ರೆ ಈ ರೋಗ ಯಾವ ಕಾಲದಲ್ಲಿ ಹೆಚ್ಚಿರುತ್ತೆ, ಯಾವ ಸೀಸನ್ ಅಲ್ಲಿ ಹೆಚ್ಚಿರುತ್ತೆ ಅಂತ ನೋಡೋದಾದ್ರೆ, ನಾವು ಭತ್ತವನ್ನು ಮುಖ್ಯವಾಗಿ ಎರಡು ವಾತಾವರಣದಲ್ಲಿ ಅಥವಾ ಎರಡು ಸೀಸನ್ ಅಲ್ಲಿ ಬೆಳಿತೀವಿ. ಒಂದು ಮಳೆಗಾಲದ ಭತ್ತ ಮತ್ತು ಬೇಸಿಗೆಗಾಲದ ಭತ್ತ ಅಂತ ಹೇಳ್ತೀವಿ. ಈ ಎರಡು ಕಾಲಕ್ಕೆ ನಾವು ಹೋಲಿಕೆ ಮಾಡ್ಕೊಂಡಾಗ ಈ ರೋಗ ಮಳೆಗಾಲದಲ್ಲಿ ಹೆಚ್ಚಾಗಿರುತ್ತೆ. ವಾತಾವರಣದಲ್ಲಿ ಮೋಡ ಮುಚ್ಚಿದ ವಾತಾವರಣ ಇರೋದ್ರಿಂದ ಅಥವಾ ಮಾಯಿಶ್ಚರ್ ತೇವಾಂಶ ಜಾಸ್ತಿ ಇರೋದ್ರಿಂದ ಈ ಒಂದು ರೋಗ ಮಳೆಗಾಲದಲ್ಲಿ ಹೆಚ್ಚಾಗಿರುತ್ತೆ. ಈ ರೋಗ ಯಾಕೆ ಬರುತ್ತೆ, ಇದಕ್ಕೆ ಮುಖ್ಯ ಕಾರಣಗಳೇನು ಅಂತಂದ್ರೆ, ಸೊ ಮೊದಲನೇದು ಸಾರಜನಕ ಗೊಬ್ಬರವನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ರೋಗ ಬರುವಂತ ಸಾಧ್ಯತೆ ಇದೆ. ಎರಡನೇದು ಮೋಡ ಮುಚ್ಚಿದ ವಾತಾವರಣ ಇದ್ದಾಗ, ಸೊ ಮೋಡ ಮುಚ್ಚಿದ ವಾತಾವರಣ ಇದ್ದಾಗ ಎಲೆಗಳ ಮೇಲೆ ತೇವಾಂಶ ತುಂಬಾ ಹೊತ್ತಿರುತ್ತೆ. ಸೊ ಈ ತರ ಒಂದು ಸಮಯ ಏನಾಗುತ್ತೆ ಅಂದ್ರೆ ಆ ರೋಗಗಳು ಪ್ರವೇಶ ಪಡಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಈ ರೋಗ ಹೆಚ್ಚಾಗಿ ಬರುತ್ತೆ ಮೋಡ ಮುಚ್ಚಿದ ವಾತಾವರಣ ಇದ್ದಾಗ. ಇನ್ನು ಮೂರನೇ ಕಾರಣ ಏನಂತಂದ್ರೆ ಬೀಜಜನ್ಯ ಅಂತ ಹೇಳ್ತೀವಿ, ಇದನ್ನು ಸೀಡ್ ಬಾರ್ನ್ ಅಂತೇಳಿ. ಕೆಲವೊಮ್ಮೆ ಈ ರೋಗ ಬೀಜದ ಮೂಲದಿಂದ ಸಹ ಉತ್ಪತ್ತಿ ಆಗ್ಬೋದು. ಸೊ ಹಾಗಾಗಿ ಬೀಜವನ್ನು ಬಿತ್ತನೆ ಮಾಡುವಾಗ ಅದು ಬೀಜೋಪಚಾರ ಮಾಡಬೇಕಾಗುತ್ತೆ. ಅದೇ ತರ ಬದುಗಳಲ್ಲಿ ಕಳೆಗಳಿದ್ದಾಗ, ಸೊ ಇದಕ್ಕೆ ಕೆಲವು ಆಸರೆ ಕಳೆಗಳಿದ್ದಾವೆ ಈ ಒಂದು ರೋಗಕ್ಕೆ. ಈ ತರ ಕಳೆಗಳಿದ್ದಾಗಲೂ ಸಹ ರೋಗದ ತೀವ್ರತೆ ಹೆಚ್ಚಾಗಲಿಕ್ಕೆ ಅಥವಾ ರೋಗ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಇದನ್ನು ಸಮಗ್ರವಾಗಿ ಈ ರೋಗವನ್ನು ಇದನ್ನು ನಿರ್ವಹಣೆ ಮಾಡೋದು ಅಂತಂದ್ರೆ, ಮೊಟ್ಟ ಮೊದಲಾಗಿ ನಾವು ಸಾರಜನಕ ಗೊಬ್ಬರವನ್ನು ಹೆಚ್ಚಾಗಿ ಬಳಕೆ ಮಾಡಬಾರದು. ಸೊ ಮಣ್ಣು ಪರೀಕ್ಷೆ ಆಧಾರದ ಮೇಲೆ, ಶಿಫಾರಸಿನ ಆಧಾರದ ಮೇಲೆ, ಎಷ್ಟು ನಮಗೆ ಶಿಫಾರಸು ಮಾಡಿರ್ತಾರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ, ಅಷ್ಟು ಮಾತ್ರ ನಾವು ಸಾರಜನಕ ಗೊಬ್ಬರವನ್ನು ನೀಡಬೇಕಾಗುತ್ತೆ. ಬದುಗಳಲ್ಲಿರ್ತಕ್ಕಂಥ ಕಳೆಗಳನ್ನು ಸ್ವಚ್ಛ ಮಾಡಬೇಕಾಗುತ್ತೆ. ಈ ಒಂದು ರೋಗಕ್ಕೆ ಕೆಲವು ನಿರೋಧಕ ತಳಿಗಳಿದ್ದಾವೆ, ನಾವು ರೆಸಿಸ್ಟೆಂಟ್ ವೆರೈಟೀಸ್ ಅಂತ ಹೇಳ್ತೀವಿ, ಅವುಗಳನ್ನು ಸಹ ನಾವು ಬಳಕೆ ಮಾಡಬಹುದು. ಉದಾಹರಣೆಗೆ MTU 1001, MTU 1010, BR 2655, IET 7191 ಮತ್ತು KRH 2 ಅಂತೇಳಿ, ಇವಿಷ್ಟು ತಳಿಗಳು ಈ ಒಂದು ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದ್ದಾವೆ. ಈ ತಳಿಗಳನ್ನು ಬೆಳೆಯೋದ್ರಿಂದ ನಾವು ಈ ಒಂದು ರೋಗದಿಂದ ಮುಕ್ತಿ ಪಡೆಯಬಹುದು. ಅದೇ ತರ ಈ ರೋಗ ಬೀಜದ ಮೂಲದಿಂದ ಬರುತ್ತೆ ಅಂತ ಹೇಳಿದ್ವಿ, ಹಾಗಾಗಿ ಬೀಜೋಪಚಾರ ಕೂಡ ಮಾಡಬಹುದು. ಯಾಕಂದ್ರೆ ಈ ರೋಗ ಬೀಜದ ಮೂಲದಿಂದ ಬರುತ್ತೆ. ಸೊ ಯಾವ್ದ್ರಿಂದ ಮಾಡೋದಂತಂದ್ರೆ, ಕಾರ್ಬನ್ಡೈಸಿಮ್ ಅಂತ ಒಂದು ಶಿಲೀಂಧ್ರನಾಶಕ ಸಿಗುತ್ತೆ, ಅದನ್ನ 1 kg ಬೀಜಕ್ಕೆ 2 gram ಬೀಜೋಪಚಾರ ಮಾಡಿ ನಾವು ನಂತರ ಬಿತ್ತನೆ ಮಾಡಬೇಕಾಗುತ್ತೆ. ಇನ್ನು ರಾಸಾಯನಿಕ ವಿಧಾನದಲ್ಲಿ ಹೋಗೋದಾದ್ರೆ ಒಂದು ಟ್ರೈಸೈಕ್ಲೋಸೋಲ್ ಅಂತ ಬರುತ್ತೆ, ಅದು ಈ ಬೀಮ್ ಅಥವಾ ಬಾಣ್ ಅಂತ ಒಂದು ಟ್ರೇಡ್ ನೇಮ್ ಅಲ್ಲಿ ಬರುತ್ತೆ. ಇದನ್ನ 1 liter ನೀರಿಗೆ 0.6 gram, ಸೊ ಇದನ್ನ ಹೆಚ್ಚಾಗಿ ಬಳಕೆ ಮಾಡಬಹುದು. ಯಾಕಂದ್ರೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡೋದ್ರಿಂದ ಬೆಳೆ ಸುಟ್ಟೋಗಂತ ಪರಿಣಾಮ ಆಗುತ್ತೆ. ಹಾಗಾಗಿ ಎಷ್ಟು ಶಿಫಾರಸು ಮಾಡಿರ್ತಾರೆ ಅಷ್ಟನ್ನೇ ನಾವು ಮಿಶ್ರಣ ಮಾಡಿ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಅಂದ್ರೆ 10 liter ನೀರಿಗೆ 6 gram ಮಿಶ್ರಣ ಮಾಡಿ ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡಿದ್ರೆ ಈ ಒಂದು ರೋಗವನ್ನ ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಮತ್ತೆ ಇದು ಯಾವುದೇ ತರ ಒಂದು ಕುತ್ತಿಗೆ ಬೆಂಕಿ ರೋಗ ಪೂರ್ತಿ ಮೀರಿ ಹೋಯ್ತು ಅಂದ್ರೆ, ಅಥವಾ ನಮ್ಮ ಕೈ ತಪ್ಪಿ ಹೋಯ್ತು ಅಂತಂದ್ರೆ, ಆಗ ನಾವು ಯಾವುದೇ ತರದ ರಾಸಾಯನಿಕವನ್ನು ಸಿಂಪಡಣೆ ಮಾಡಿದ್ರೆ ಅಥವಾ ಯಾವುದೇ ತರದ ಶಿಲೀಂಧ್ರಾಶಕವನ್ನು ಸಿಂಪಡಣೆ ಮಾಡಿದ್ರು ಈ ರೋಗ ಹತೋಟಿ ಆಗೋದಿಲ್ಲ. ಯಾಕಂದ್ರೆ ಅದು ಕೈ ತಪ್ಪಿ ಹೋಗಿರುತ್ತೆ. ಹಾಗಾಗಿ ರೈತರು ಮುನ್ನೆಚ್ಚರಿಕೆ ಕ್ರಮವಾಗಿ ಆ ರೋಗ ಬಂದಿದೆ ಇಲ್ಲ ಅಂತ ಏನು ಖಚಿತ ಮಾಡ್ಕೊಂಡು ಬೇಗ ಸಿಂಪಡಣೆ ಮಾಡಿದ್ರೆ ಈ ರೋಗದಿಂದ ನಾವು ಮುಕ್ತಿ ಪಡೆಯಬಹುದು. ನೀವು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9844 3605 46. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಒಂದು ಜನಪದ ಗೀತೆ. ನಮ್ಮ ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೆ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ. ಗರ್ಭಿಣಿಯರಿಗೆ ಟಿಡಿ ಲಸಿಕೆ, ಮಗು ಹುಟ್ಟಿದ ತಕ್ಷಣ ಬಿಸಿಜಿ, ಹೆಪಟೈಟಿಸ್ ಬಿ, ಪೋಲಿಯೋ ಹನಿ, 1.5 ಮತ್ತು 3.5 ತಿಂಗಳಲ್ಲಿ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್, 1.5, 2.5, 3.5 ತಿಂಗಳಲ್ಲಿ ರೋಟಾವೈರಸ್ ಪೋಲಿಯೋ ಲಸಿಕೆ, ಪೆಂಟಾವೆಲೆಂಟ್ ಲಸಿಕೆ, 1.5, 3.5 ಮತ್ತು 9 ತಿಂಗಳಲ್ಲಿ 3 ವರಸೆ ಪಿಸಿವಿ ಲಸಿಕೆ, 9 ತಿಂಗಳ ನಂತರ 1.5 ವರಸೆ ದಡಾರ ರುಬೆಲ್ಲಾ ಲಸಿಕೆ, 1.5 ವರಸೆ ಜೆಇ ಲಸಿಕೆ ಹಾಗೂ ವಿಟಮಿನ್ ಎ, 1.5 ವರ್ಷದಲ್ಲಿ 2.5 ವರಸೆ ದಡಾರ ರುಬೆಲ್ಲಾ ಲಸಿಕೆ, 2.5 ವರಸೆ ಜೆಇ ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ ಡಿಪಿಟಿ ಬೂಸ್ಟರ್ 1, 5 ವರ್ಷಕ್ಕೆ ಡಿಪಿಟಿ ಬೂಸ್ಟರ್ 2, 10 ಮತ್ತು 16 ವರ್ಷಕ್ಕೆ ಟಿಡಿ ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಜೇನು ಕುಟುಂಬ ನಿರ್ವಹಣೆ ಕುರಿತು ಹಿರಿಯೂರು ಬಬ್ಬೂರು ಫಾರಂನ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಸಹಾಯಕರಾದ ಜಿ ಹನುಮಂತ ನಾಯ್ಕ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕ್ ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಸಹಾಯಕರಾದ ಜಿ ಹನುಮಂತ ನಾಯ್ಕ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಜೇನು ಕುಟುಂಬಗಳ ನಿರ್ವಹಣೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸಾಕಷ್ಟು ಉಪಕಸಬುಗಳಲ್ಲಿ ನಮ್ಮ ಈ ಜೇನು ಕೃಷಿನೂ ಒಂದು ಪ್ರಮುಖವಾದ ಒಂದು ಉಪ ಕೃಷಿ. ಇದನ್ನ ನಿರ್ವಹಣೆ ಮಾಡಬೇಕಂದ್ರೆ ನಮ್ಮ ರೈತರು, ಈ ಜೇನು ಕುಟುಂಬಗಳ ಪಾತ್ರ ಬಹಳ ಮುಖ್ಯ ಅಂತ ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ ಯಾವ್ಯಾವ ಒಂದು ಋತುಗಳಲ್ಲಿ ಈ ಜೇನು ಕುಟುಂಬನ ನಿರ್ವಹಣೆ ಮಾಡಿದ್ರೆ ಹೆಚ್ಚು ಲಾಭದಾಯಕ ಮಾಡ್ಕೋಬಹುದು ನಮ್ಮ ರೈತರು ಅಂತೀರಾ ಸರ್? ಒಳ್ಳೆ ಪ್ರಶ್ನೆ. ಪ್ರಮುಖವಾಗಿ ರೈತರು ಒಂದು ಹವ್ಯಾಸ ಅಂತ ಹೇಳ್ಬೋದು, ಜೇನು ಕೃಷಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಒಂದು ಉಪಕಸಬು ಅಥವಾ ಹವ್ಯಾಸ ಅಂತ ಹೇಳ್ಬೋದು. ಇದು ಜೇನು ಕುಟುಂಬ ಸಾಮಾನ್ಯವಾಗಿ ಒಂದು 40,000 to 80,000 ಹುಳುಗಳನ್ನು ಹೊಂದಿರತಕ್ಕಂಥ ಒಂದು ಜೇನು ಕುಟುಂಬ. ಇದು ಒಂದು ಸಾಮಾಜಿಕ ಜೀವನ ನಡೆಸ್ತಕ್ಕಂಥ ಒಂದು ಕೀಟ. ಇದರಲ್ಲಿ ಒಂದು ರಾಣಿ ಹುಳು ಇರುತ್ತೆ, ಕೆಲವು ಗಂಡು ನೊಣಗಳಿರ್ತವೆ, ಉಳಿದಿರ್ತಕ್ಕಂಥ ಎಲ್ಲ ಕೆಲಸಗಾರ ನೊಣಗಳಿರ್ತವೆ. ಇವುಗಳನ್ನು ನಾವು ಹೇಗೆ ನಿರ್ವಹಣೆ ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಇಲ್ಲಿ ವಿವಿಧ ಋತುಗಳಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಅಂತ ಹೇಳ್ತೀವಿ. ಮೊದಲನೇದಾಗಿ ಚಳಿಗಾಲ. ಚಳಿಗಾಲ ಯಾವಾಗ ಶುರುವಾಗತ್ತಂದರೆ ನವಂಬರಿಂದ ಫೆಬ್ರವರಿವರೆಗೆ ಇರ್ತದೆ. ನಮ್ಮ ಕರ್ನಾಟಕದಲ್ಲಿ ಚಳಿಗಾಲದ ಋತುವಿನಲ್ಲಿ ಆಹಾರ ಹೆಚ್ಚಾಗಿ ಸಿಗೋದ್ರಿಂದ ಕುಟುಂಬಗಳು ಏನಾಗಿರ್ತಾವಪ್ಪ ಅಂದರೆ ಬಲಿಷ್ಠವಾಗಿರ್ತವೆ. ಅಂದರೆ ಕೆಲಸಗಾರ ನೊಣಗಳ ಸಂಖ್ಯೆ ಹೆಚ್ಚಾಗಿರ್ತವೆ, ಜೇನುತುಪ್ಪ ಶೇಖರಣೆ ಆಗ್ತಕ್ಕಂಥದ್ದು ಸಹ ಹೆಚ್ಚಾಗಿರ್ತದೆ. ಆದ್ದರಿಂದ ಈ ಋತುಗಳಲ್ಲಿ ಕೆಲವು ಅಂಶಗಳನ್ನು ನಾವು ಗಣನೆಗೆ ತಗೋಬೇಕಾಗಿರ್ತದೆ. ಮೊದಲನೇದಾಗಿ ಏನಪ್ಪ ಅಂದರೆ ಜೇನು ಕುಟುಂಬಗಳಲ್ಲಿ ದಟ್ಟಣೆಯ ತಪ್ಪಿಸುವ ಮತ್ತು ಜೇನು ಸಂಗ್ರಹಣೆಗೆ ಸಾಕಷ್ಟು ಸ್ಥಳವನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಕೆಲಸಗಾರ ನೊಣಗಳು ಸಂಖ್ಯಾ ಬಲಕ್ಕೆ ಅನುಸಾರವಾಗಿ ಜೇನು ಕೋಣೆಯ ಚೌಕಟ್ಟುಗಳಿಗೆ ಮೇಣದ ಹಾಳೆಗಳನ್ನು ಕಟ್ಟಿ ಒಂದೊಂದಾಗಿ ಜೋಡಣೆಗಳನ್ನು ಮಾಡಬೇಕಾಗುತ್ತೆ. ಎರಡನೇದಾಗಿ ಸಂಸಾರ ಮತ್ತು ಜೇನು ಕೋಣೆಗಳ ಮಧ್ಯೆ ರಾಣಿ ತಡೆಯುವ ಪಂಜರವನ್ನು ಇಟ್ಟು ರಾಣಿ ನೊಣದ ಸಂಸಾರ ಕೋಣೆಗೆ ಸೀಮಿತವಾಗಿರುವಂತೆ ನಾವು ನೋಡ್ಕೋಬೇಕಾಗತ್ತೆ. ಅಕಸ್ಮಾತ್ ನಾವು ಅಲ್ಲಿ ನೋಡ್ಕೊಂಡಿಲ್ಲ, ಜೇನು ಕೋಣೆಗೆ ಹೊರಟೋಯ್ತು ಅಂದರೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲೆಲ್ಲ ಮೊಟ್ಟೆ ಇಟ್ಬಿಡುತ್ತೆ. ಅಲ್ಲಿ ಜೇನು ಸಂಗ್ರಹಣೆ ಮಾಡ್ಕೊಳ್ಳಿಕ್ಕೆ ನಮಗೇನಾಗುತ್ತೆ, ಕಷ್ಟ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಜೇನು ಸುಗ್ಗಿ ಕಾಲದಲ್ಲಿ ಅಲ್ಲಿ ಏನು ಮಾಡಬೇಕು, ರಾಣಿ ತಡೆ ಪಂಜರ ಅಂತ ಬರುತ್ತೆ, ಅದನ್ನು ಮಧ್ಯದಲ್ಲಿ ಇಟ್ಬಿಟ್ರೆ ಅದು ಮೇಲ್ಗಡೆ ಹೋಗ್ಲಿಕ್ಕಾಗಲ್ಲ, ಗಾತ್ರದಲ್ಲಿ ದಪ್ಪವಾಗಿರೋದ್ರಿಂದ ಅದು ಸಂಸಾರ ಕೋಣೆಯಲ್ಲೇ ಇದ್ದುಕೊಂಡು ದಿನಕ್ಕೆ ಸುಮಾರು 1,000 to 1,500 ಮೊಟ್ಟೆ ಇಡ್ತಕ್ಕಂಥ ಸಾಮರ್ಥ್ಯನ ಹೊಂದಿರುತ್ತೆ ಆಹಾರಕ್ಕೆ ಅನುಗುಣವಾಗಿ. ಮೂರನೇದಾಗಿ ಏನು ಹೇಳ್ತೀವಿ, ಜೇನು ಕೋಣೆಯ ಚೌಕಟ್ಟುಗಳು ಜೇನುತುಪ್ಪದಿಂದ ತುಂಬಿ ಮೇಣದ ಕಣಗಳು ಮುಚ್ಚಿರ್ತಕ್ಕಂಥದ್ದು, ಅಂದರೆ ಮೇಲ್ಗಡೆ ತೆಳುವಾಗಿ ಕಣಗಳನ್ನು ಮೇಣದ ಹಾಳೆಯಿಂದ ಕವರ್ ಮಾಡಿರ್ತವೆ. ಇದನ್ನು ಸುಮಾರು ನಾವು 10 to 15 ದಿವಸಗಳಿಗೊಮ್ಮೆ ಪರೀಕ್ಷೆ ಮಾಡ್ತಾ ಇರಬೇಕು ಜೇನು ಕುಟುಂಬಗಳನ್ನು. ಯಾಕಂದರೆ ಮೊದಲನೆಯ ಜೇನು ಕೋಣೆಯ ಚೌಕಟ್ಟುಗಳು 1/3 ಜೇನುತುಪ್ಪದಿಂದ ತುಂಬಿ ಅದರ ಮೇಣದಿಂದ ಮುಚ್ಚಿದ್ರೆ ಎರಡನೆಯ ಜೇನು ಕೋಣೆಯನ್ನು ನಾವು ಕೊಡಬೇಕಾಗತ್ತೆ. ಜೇನು ಕೋಣೆ ಅಂದರೆ ಸಂಸಾರದ ಕೋಣೆಯ ಮೇಲ್ಗಡೆ ಇರ್ತಕ್ಕಂಥದ್ದು ಜೇನು ಕೋಣೆ. ಈಗ ನಾವು ಎರಡನೆಯ ಜೇನು ಕೋಣೆಯನ್ನು ಕೊಡಬೇಕು ಅಂತ ಹೇಳಿದ್ವಿ. ಎಲ್ಲಿ ಕೊಡಬೇಕಂದ್ರೆ ಮೊದಲನೆಯ ಜೇನು ಕೋಣೆಯ ಕೆಳಭಾಗದಲ್ಲಿ ಇಡಬೇಕು ನಾವು. ಯಾಕಂದರೆ ಮೇಲ್ಭಾಗದಲ್ಲಿ ಇಟ್ಬಿಟ್ವಿ ಅಂದರೆ ಈ ಹುಳುಗಳು, ಆಹಾರ ತಂದಿರತಕ್ಕಂಥ ಹುಳುಗಳು ಮೇಲ್ಗಡೆ ಹೋಗಲಿಕ್ಕೆ ಅವಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಈ ಸಂಸಾರ ಕೋಣೆಯಿಂದ ಈ ಮೊದಲನೆಯ ಜೇನು ಕೋಣೆಗೆ ಸರಾಗವಾಗಿ ಹೋಗಿ ಅಲ್ಲಿ ತಂದಿರ್ತಕ್ಕಂಥ ಈ ಜೇನು ಮಕರಂದನ ಶೇಖರಣೆ ಮಾಡಿ ಸಂಗ್ರಹಣೆ ಮಾಡಲಿಕ್ಕೆ ಅದಕ್ಕೆ ಅನುಕೂಲ ಆಗಲಿ ಅಂಥೇಳಿ ಏನು ಮಾಡ್ತೀವಿ, ಎರಡನೇದಾಗಿ ಇಟ್ಕೋಬೇಕಂತ ಹೇಳ್ತೀವಿ. ನಾಲ್ಕನೇದಾಗಿ ಏನು ಹೇಳ್ತೀವಿ, ಜೇನುತುಪ್ಪವನ್ನು ಸಮಯಕ್ಕೆ ಸರಿಯಾಗಿ ನಾವು ಜೇನು ಕೋಣೆಯಿಂದ ತೆಗಿಬೇಕು. ಅಂದರೆ ಜೇನು ಕೋಣೆಯ ಚೌಕಟ್ಟುಗಳಲ್ಲಿ 70-80% ಪ್ರಮಾಣದಲ್ಲಿ ಕಣಗಳು ಒಂದು ತೆಳುವಾಗಿ ಮುಚ್ಚಿದರೆ ಅಂತಹ ಚೌಕಟ್ಟುಗಳನ್ನು ಹೊರಡೆ ತಗೊಬಿಡ್ಬೇಕು. ಹೊರಡೆ ತೆಗೆದಾದ್ಮೇಲೆ ನಾವೇನು ಮಾಡ್ತೀವಿ, ಕೈಯಲ್ಲಿ ಹಿಂಡೋದಾದರೆ ಅದನ್ನು ಹಾಗೆ ಕತ್ತರಿಸ್ಕೊಂಡು ಪೂರ್ತಿ ಕಟ್ ಮಾಡಿಕೊಂಡು ಹೊರಡೆ ತಗೊಬಿಡ್ತೀವಿ. ಇಲ್ಲ ಅಂದರೆ ಇದನ್ನು ಜೇನು ತೆಗೆಯುವ ಯಂತ್ರ ಇದೆ, ಈ ಯಂತ್ರದ ಸಹಾಯದಿಂದ ನಾವು ತೆಗೆಯೋದಾದರೆ ಈ ಪಪಾಯ ಹಣ್ಣು ಹಣ್ಣಾದಾಗ ಹೇಗೆ ಜೀವತಿಯುವ ಮೇಲ್ಮೇಲೆ ತೆಳುವಾಗಿ, ಅದೇ ರೀತಿ ನಾವೇನು ಮಾಡಬೇಕು, ತೆಳುವಾಗಿ ಆ ಮೇಣದ ಹಾಳೆನ ತೆಗೆದುಬಿಟ್ಟು ಎರಡೂ ದಿಕ್ಕಲ್ಲಿ ನಾವು ರೊಟೇಟ್ ಮಾಡಿದಾಗ ಆ ಸೆಂಟ್ರಿಫ್ಯೂಗಲ್ ಫೋರ್ಸಿಂದ ಆ ಕಣಗಳ ಮಧ್ಯದಲ್ಲಿರ್ತಕ್ಕಂಥ ಜೇನುತುಪ್ಪ ಹೊರಡೆ ಬರುತ್ತೆ, ಏರಿ ಯಾವುದೇ ಕಾರಣಕ್ಕೆ ನಷ್ಟ ಆಗೋದಿಲ್ಲ. ಏರಿ ಏನಪ್ಪ ಅಂದರೆ ಈ 1 ಕೆಜಿ ಮೇಣ ಉತ್ಪಾದನೆ ಮಾಡಲಿಕ್ಕೆ ಸುಮಾರು 10-12 ಕೆಜಿಯಷ್ಟು ಜೇನುತುಪ್ಪ ಸೇವನೆ ಮಾಡಬೇಕಾಗುತ್ತೆ ಹುಳುಗಳು. ಹಾಗಾಗಿ ನಾವು ಈ ಮೇಣದ ಹಾಳೆ ಹಾಕಿ ಈ ರೀತಿ ನಾವು ಸುಧಾರಿತ ಪದ್ಧತಿಗಳಲ್ಲಿ ನಾವು ಜೇನು ಅನ್ನು ಪಡ್ಕೊಂಡ್ರೆ ಹಾಗೆ ಅದೇ ರೀತಿ ಇರುತ್ತೆ, ತದನಂತರ ಅದೇ ರೀತಿ ಅಂದ್ಬಿಟ್ಟು ಅದರಲ್ಲಿ ತುಂಬಿಸ್ತಾ ಇರ್ತವೆ, ಸಮಯ ಕಡಿಮೆ ತಗೊಳತ್ತೆ, ನಾವು ಪ್ರತಿ ತಿಂಗಳಿಗೆ ಒಂದು ಸರಿ ನಾವು ಜೇನುತುಪ್ಪನ ಪಡ್ಕೋಬೋದು ಒಂದು ಕುಟುಂಬದಿಂದ. ಹಾಗಾಗಿ ನಾವು ಏನು ಮಾಡ್ತೀವಿ, ನಾವು ಈ ಮೇಣದ ಹಾಳೆನ ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಜೇನು ತೆಗೆಯುವ ಯಂತ್ರದಲ್ಲಿ ನಾವು ಜೇನನ್ನು ತೆಗೆದರೆ ಲಾಭದಾಯಕವಾಗಿರುತ್ತೆ, ಬೇಗ ಬೇಗ ನಾವು ಜೇನುತುಪ್ಪನ ಪಡ್ಕೋಬೋದು. 5ನೇದಾಗಿ ಜೇನು ಗೂಡುಗಳನ್ನು ನಾವು ಜೇನು ಉತ್ಪಾದನೆಗೆ ಅಂತ ಇಟ್ಕೊಂಡಿದ್ರೆ ಕುಟುಂಬಗಳನ್ನು ಪಾಲಾಗುವಿಕೆಯನ್ನು ತಡಿಬೇಕಾಗುತ್ತೆ. ಇಲ್ಲ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜೇನು ಕುಟುಂಬಗಳು ಮಾಡ್ಕೋಬೇಕಂದ್ರೆ ಅಂತಿದ್ರೆ ನಾವು ಅದನ್ನು ಕುಟುಂಬಗಳ ಸಂಖ್ಯೆಗೆ ಹೆಚ್ಚು ಮಾಡ್ಕೊಳ್ಳಿಕ್ಕೆ ವಿಭಜನೆಯನ್ನು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾವು ಇಲ್ಲಿ ವಿಭಜನೆ ಮಾಡ್ಕೊಂಡಾಗ ಹೆಚ್ಚಿಗೆ ಕುಟುಂಬಗಳನ್ನು ಮಾಡ್ಕೋತೀವಿ, ಒಂದಿದ್ದಿದ್ದು 2 ಆಗತ್ತೆ, 2 ಇದ್ದಿದ್ದು 3 ಆಗತ್ತೆ, ಈ ರೀತಿ ಹೆಚ್ಚೆಚ್ಚಿಗೆ ಮಾಡ್ಕೊತಾ ಹೋಗ್ಬೋದು. ಇದೊಂದು ಅನುಕೂಲ ಆಗುತ್ತೆ ಇದರಲ್ಲಿ. ಸರ್, ಈಗ ಋತುಗಳಲ್ಲಿ ಚಳಿಗಾಲದ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ ನಮ್ಮ ರೈತ ಬಾಂಧವರಿಗೆ. ಈಗ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಚೆನ್ನಾಗಿ ನಿರ್ವಹಣೆ ಮಾಡಿದಾಗ ಯಾವ ರೀತಿ ಅನುಕೂಲ ಆಗುತ್ತೆ ಅಂತೀರಾ ಸರ್? ಹೌದು, ಇಲ್ಲಿ ಬೇಸಿಗೆ ಕಾಲ ಅಂದರೆ ಮಾರ್ಚಿಂದ ಜೂನ್ವರೆಗೆ ಇರುತ್ತೆ. ಈ ಋತುವಿನಲ್ಲಿ ಆಹಾರ ಅಷ್ಟು ಹೆಚ್ಚಾಗಿ ಏನು ಸಿಗೋದಿಲ್ಲ, ಆದ್ದರಿಂದ ಕುಟುಂಬಗಳು ಏನಾಗಿರ್ತವೆ, ಬಲಹೀನವಾಗ್ತವೆ. ಅಲ್ಲೇನಾಗಿದ್ವಿ ನಾವು, ಏನು ಹೇಳಿದ್ವಿ, ಚಳಿಗಾಲದಲ್ಲಿ ಬಲಿಷ್ಠವಾಗಿರುತ್ತೆ ಅಂತೇಳಿದ್ವಿ. ಅಂದರೆ ನಾವು ಯುದ್ಧಕ್ಕೆ ಹೋದಾಗ ಸೈನಿಕರು ಹೆಚ್ಚು ಹೆಚ್ಚಾಗಿದ್ದಾಗ ನಾವು ಬಲಶಾಲಿಯಾಗಿದ್ದೀವಿ, ನಾವು ಹೊಡೆದಾಡ್ಕೊಂಡು ಬರ್ತೀವಿ, ಜಯಶೀಲರಾಗಿ ಬರ್ತೀವಿ ಅಂತ ಹೇಳ್ತೀವಲ್ಲ, ಆ ರೀತಿ ಇಲ್ಲೇನಾಗುತ್ತೆ, ಬಲಹೀನವಾಗ್ತವೆ ಅಂತ ಹೇಳಿದರೆ ಇಲ್ಲಿ ಕೆಲವು ಶತ್ರುಗಳ ಹಾವಳಿ ಇರ್ಬೋದು ಅಥವಾ ಆಹಾರದ ಅಭಾವದಿಂದಾದರೂ ಇರ್ಬೋದು. ಅವೇನಾಗ್ತವೆ, ಆ ಒಂದು ಜಾಗನ ಪಲಾಯನಾಯನ ಮಾಡಿ ಬಿಟ್ಟು ಹೋಗ್ತಕ್ಕಂಥದ್ದು ಅಥವಾ ಪರಾರಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ನಾವು ಇಲ್ಲಿ ಕಾಣ್ತೀವಿ. ಅದನ್ನು ನಾವು ಹೇಗೆ ಪರಾರಿ ಆಗ್ತಕ್ಕಂಥದ್ದು ಅಥವಾ ಈ ಶತ್ರುಗಳ ಹಾವಳಿನ ಹೇಗೆ ನಿರ್ವಹಣೆ ಮಾಡ್ಕೋಬೇಕು ಅನ್ನೋದನ್ನು ನಾವು ಇಲ್ಲಿ ಗಮನದಲ್ಲಿಟ್ಕೊಂಡು ಕೆಲವು ಅಂಶಗಳನ್ನು ನಾವು ಅನುಸರಿಸಿದರೆ ಈ ಬೇಸಿಗೆ ಕಾಲದಲ್ಲೂ ಸಹ ನಾವು ಜೇನುಗೂಡನ್ನು ಉಳಿಸ್ಕೋಬಹುದು. ಜೇನು ಪೆಟ್ಟಿಗೆಗಳನ್ನು ನಾವೇನು ಮಾಡಬೇಕಪ್ಪ ಅಂದರೆ ಆದಷ್ಟು ನೆರಳಿನಲ್ಲಿ ಇಡಬೇಕಾಗುತ್ತೆ, ಯಾಕಂದರೆ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ತಾಪಮಾನ ಜಾಸ್ತಿ ಇರುತ್ತೆ. ಎರಡನೇದಾಗಿ, ಈ ಋತುವಿನಲ್ಲಿ ಆಹಾರ ಕಡಿಮೆ ಸಿಗೋದ್ರಿಂದ ಜೇನು ಕುಟುಂಬಗಳಿಗೆ ಸಕ್ಕರೆ ಪಾಕ ಉಣಿಸಬೇಕು ಅಂತ ಹೇಳ್ತೀವಿ. ಸಕ್ಕರೆ ಪಾಕ ಅಂದರೆ 1 ಲೋಟ ಸಕ್ಕರೆಗೆ 1 ಲೋಟ ನೀರನ್ನು ಹಾಕಿ ಕಾಯಿಸಿ ನಾವು ಇದನ್ನು ಜೇನು ಕೋಣೆ ಒಳಗಡೆ ಕೊಡಬೇಕು. ಹೇಗಂದರೆ ಒಂದು ಬೌಲಲ್ಲಿ ಹಾಕಿ ಅದರ ಮೇಲೆ ಭತ್ತದ ಹುಲ್ಲಿನ ಸಿಂಬೆ ಮಾಡಿಬಿಟ್ಟು ಅಥವಾ ಕಡ್ಡಿಗಳನ್ನು ಮುರಿದು ಅದರಲ್ಲಿ ಹಾಕಿಬಿಟ್ರೆ ಮೇಲೆ ತೇಲ್ತಿರ್ತತೆ, ಹುಳುಗಳು ಕೂತ್ಕೊಂಡು ಅದನ್ನು ಹೀರ್ಕೋತಾವೆ. ಹೀರ್ಕೊಂಡು ತಗೊಂಡೋಗಿ ನಂತರ ಕಣದಲ್ಲಿ ತುಂಬಿಸಿ ಇನ್ವರ್ಟೈಸ್ ಅಂತ ಕಿಣ್ವನ ಸೇರಿಸ್ಬಿಟ್ಟು ಅವು ತುಪ್ಪವಾಗಿ ಪರಿವರ್ತನೆ ಮಾಡ್ತವೆ. ನಾವು ಈ ಸಕ್ಕರೆ ಪಾಕನ ನಾವು ಕೊಡುವಾಗ ಏನಾಗುತ್ತೆ, ಹೊರಗಡೆ ಇಟ್ಟಾಗ ಈ ಆಹಾರ ಕದಿಯೋದು ಅಥವಾ ರಾಬಿಂಗ್ ಅಂತೇಳಿ ಕರಿತೀವಿ, ಆ ಜಗಳಗಳಲ್ಲಿ ಉಂಟಾಗಿ ಈ ಹುಳುಗಳು ಸಾಯ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಗೂಡಿನ ಒಳಗಡೆ ಕೊರಬೇಕು, ಅಥವಾ ಬಾಟ್ಲಲ್ಲೂ ಸಹ ಒಂದು ಸಣ್ಣ ರಂಧ್ರನ ಮಾಡಿ ನಾವು ಬಾಟಲ್ ಸಹ ನಾವು ಜೇನು ಪಾಕನ ಕೊಡ್ತಕ್ಕಂಥದ್ದು ಒಂದು 2 ಪದ್ಧತಿಗಳಲ್ಲಿ ಕೊಡಬಹುದು. ಮೂರನೇದಾಗಿ, ಜೇನು ಪೆಟ್ಟಿಗೆಯಲ್ಲಿ ಹೆಚ್ಚು ಗಾಳಿ ಆಡುವಂತೆ ನೋಡ್ಕೊಳ್ಬೇಕು ನಾವು, ಯಾಕಂದರೆ ಬೇಸಿಗೆಯಲ್ಲಿ ಸಾಕಷ್ಟು ಹೀಟ್ ಇರುತ್ತೆ. ಹಾಗಾಗ್ಬಿಟ್ಟು ಅವು ಜೇನುಗೂಡನ ತಾಪಮಾನನ ಏನು ಮಾಡ್ತಾವು, ನೀರು ಸಂಗ್ರಹಣೆ ಮಾಡ್ಕೊಂಬಂದು ನೀರು ಚಿಮುಕಿಸಿ ಅಡ್ಡ ಮುಂದ್ಗಡೆ ಎಂಟ್ರೆನ್ಸಲ್ಲಿ ಬ್ರೆಕೆಯಲ್ಲಿ ಗಾಳಿ ಬಡಿದು ಒಂದು ಕುಟುಂಬದ ತಾಪಮಾನನ ಕಾಪಾಡ್ಕೊಂಡಿರ್ತವೆ. ಹಾಗಾಗ್ಬಿಟ್ಟು ಪೆಟ್ಟಿಗೆಯ ಮುಖದ್ವಾರ ಇರ್ತಕ್ಕಂಥ ಒಂದು ಪ್ರವೇಶ ದ್ವಾರ ಇದೆಯಲ್ಲ, ಪಟ್ಟಿಯನ್ನು ನಾವು ಸಂಜೆ ಟೈಮಲ್ಲಿ ನಾವು ತೆಗಿಬೇಕಾಗತ್ತೆ. ತೆಗೆದಾಗ ಒಂದು ಸ್ವಲ್ಪ ಇರೇಷನ್ ಆಗುತ್ತೆ. ಈಗ 4ನೇದಾಗಿ, ಗೂಡುಗಳನ್ನು ನಾವು ಪದೇ ಪದೇ ಪರೀಕ್ಷೆ ಮಾಡಬಾರ್ದು. ಯಾಕಪ್ಪ ಅಂದರೆ ಅವು ಟೆಂಪ್ರೇಚರ್ನ ಮೇಂಟೈನ್ ಮಾಡಿಕೊಂಡಿರ್ತವೆ. ಹಾಗಾಗಿ ನಾವು ಆವಾಗವಾಗ ತೆಗೆದಾಗ ಏನಾಗುತ್ತೆ, ಹೆಚ್ಚಿಗೆ ತಾಪಮಾನ ಆಗಿ ಹುಳುಗಳು ಶೆಟ್ಟಿಗೆ ಎದ್ದು ಅವೇನು ಮಾಡ್ತವೆ, ಚುಚ್ಚಲಿಕ್ಕೆ ಪ್ರಾರಂಭ ಮಾಡ್ತವೆ. 5ನೇದಾಗಿ, ಪೆಟ್ಟಿಗೆ ತಳಹಲಿಗೆ ವಾರಕ್ಕೊಮ್ಮೆ ನಾವು ಸ್ವಚ್ಛ ಮಾಡಬೇಕು. ಯಾಕಪ್ಪ ಅಂದರೆ ಈ ಹುಳುಗಳು ಸಂಖ್ಯೆ ಕಡಿಮೆ ಆದಾಗ ಸ್ವಲ್ಪ ಕೆಳಗಡೆ ಭಾಗದಲ್ಲಿ ಏರಿ ಖಾಲಿಗಿರುತ್ತೆ, ಅಲ್ಲಿ ಮೇಣ ತಿಂತಕ್ಕಂಥ ಪತಂಗದ ಹುಳದ ಹಾವಳಿ ಹೆಚ್ಚಾಗ್ಬಿಡುತ್ತೆ ಅಂತೇಳಿ ನಾವು ಆವಾಗ ಕೆರೆದ್ಬಿಟ್ಟು ವಾರಕ್ಕೊಂದ್ಸರಿ ಕೆರೆದ್ಬಿಟ್ರೆ ಮೊಟ್ಟೆ ಮರಿ ಏನಾದರೂ ಇಟ್ಟಿತ್ತು ಅಂದರೆ ಅಲ್ಲೇ ನಸಿಸಿ ಹೋಗ್ಬಿಡ್ತವೆ. ಏರಿನ ನಾವು ಗೂಡನ್ನು ಉಳಿಸ್ಕೊಳ್ಳಿಕ್ಕೆ ಇದೊಂದು ತಂತ್ರನ ಅಳವಡಿಸೋಕ್ಕಾಗಿ ನಾವು ಏನು ಮಾಡ್ತೀವಿ, ಆವಾಗ ವಾರಕ್ಕೊಂದ್ಸರಿ ನಾವು ಸ್ವಚ್ಛಗೊಳಿಸ್ಬೇಕು. ಆರನೇದಾಗಿ ಪೆಟ್ಟಿಗೆಯ ಮುಖದ್ವಾರಕ್ಕೆ ರಾಣಿ ತಡೆಗೇಟನ್ನು ಹಾಕಬೇಕು. ಏನಕ್ಕಪ್ಪ ಅಂದರೆ ರಾಣಿ ತಡೆಗೇಟ್ ಹಾಕಿಲ್ಲ ಅಂದರೆ ಜಾಸ್ತಿ ಜಾಗ ಇತ್ತು ಅಂದರೆ ಈ ಮೇಣ ತಿನ್ನುವ ಪತಂಗ ಒಳಗಡೆ ಸರಾಗವಾಗಿ ನುಗ್ಗು ಬಂದುಬಿಟ್ಟು ಅಲ್ಲಿ ಕುಟುಂಬನ ನಾಶ ಮಾಡಲಿಕ್ಕೆ ನೋಡುತ್ತೆ. ಹಾಗಾಗಿ ನಾವು ರಾಣಿ ತಡೆಗೇಟನ್ನು ಹಾಕಬೇಕು. ಜೊತೆಗೆ ಆಹಾರದ ಅಭಾವ ಇದ್ರೂ ಎಲ್ಲ ಹುಳುಗಳು ಹೊರಟ್ರೂ ರಾಣಿ ಆ ಗೇಟಿಂದ ದಾಟ ಬರಲಿಕ್ಕಾಗೋದಿಲ್ಲ. ಅಲ್ಲೇ ಉಳ್ಕೊಂಡು ಏನಾದರೂ ಮಾಡಿ ಹರಸಾಹಸ ಮಾಡಿ ಆ ಗೂಡನ್ನು ಅಥವಾ ಸಂಸಾರನ ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಕೆಲಸಗಾರ ನೊಣಗಳು ಶ್ರಮಿಸ್ತವೆ. ಆಹಾರ ತಂದು ಮತ್ತೆ ಅದನ್ನು ನಿರ್ವಹಣೆ ಮಾಡ್ಕೊತ ಹೋಗ್ತಾ ಇರುತ್ತೆ. ಏಳನೇದಾಗಿ ಸಂಸಾರ ಕೋಣೆಯಲ್ಲಿ ಜೇನು ನೊಣಗಳ ಆವರಿಸದೇ ಇರ್ತಕ್ಕಂಥ ಅಂದರೆ ಜೇನು ಹುಳುಗಳು ಕಡಿಮೆ ಇರ್ತಕ್ಕಂಥದ್ದನ್ನು ನಾವು ಚೌಕಟ್ಟುಗಳನ್ನು ಏನು ಮಾಡಬೇಕು, ತೆಗೆದುಬಿಟ್ಟು ಒತ್ತರಿಸ್ತಕ್ಕಂಥ ಒಂದು ಹಲಿಗೆ ಇರುತ್ತೆ, ಆ ಹಲಿಗೆಯನ್ನು ನಾವು ಉಳಿದ ಚೌಕಟ್ಟುಗಳ ಪಕ್ಕದಲ್ಲಿ ಅದನ್ನು ಇಟ್ಬಿಟ್ಟು ಅದನ್ನು ಇಡಬೇಕಾಗತ್ತೆ. ಅವಾಗೇನಾಗುತ್ತೆ, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತವೆ, ಬೇರೆ ಶತ್ರುಗಳು ಬರಲಿಕ್ಕೆ ಅವಕಾಶ ಇರೋದಿಲ್ಲ, ಮತ್ತು ತಾಪಮಾನ ಉಳಿಸ್ಕೊಳ್ಳಿಕ್ಕೂ ಅನುಕೂಲ ಆಗುತ್ತೆ. ಮತ್ತು ಮುಂದೆ ಏನು ಮಾಡಬೇಕಪ್ಪ ಅಂದರೆ ಮಧುವನದ ಒಳಗೆ ಮತ್ತು ಹೊರಗೆ ಶುದ್ಧವಾಗಿರ್ತಕ್ಕಂಥ ನೀರು ಸಿಗ್ತಕ್ಕಂಥದ್ದು ಅಂದರೆ ನಾವಲ್ಲೇನು ಗಾರ್ಡನ್ ಇರ್ತೈತೆ ಅಥವಾ ನಾವೇನು ಸಾಕಾಣಿಕೆ ಮಾಡಿರ್ತೀವೋ ಅಲ್ಲಿ ಕೊಚ್ಚೆ ನೀರು ಇರಬಾರ್ದು. ಏನಾಗ್ತವೆ ಹುಳುಗಳಿಗೆ ಅದರಿಂದ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಶುದ್ಧವಾಗಿರ್ತಕ್ಕಂಥ ಕುಡಿಯೋ ನೀರಿದ್ದರೆ ಅವಕ್ಕೆ ಅನುಕೂಲ ಅಂತ ಹೇಳ್ತೀವಿ. ಇಲ್ಲ ಅಂದರೆ ನಾವು ಇನ್ನೊಂದು ಬೇಸಿಗೆ ಕಾಲದಲ್ಲಿ ಶತ್ರುಗಳು ಮತ್ತು ರೋಗಗಳ ಹಾವಳಿ ಇದ್ದರೆ ಹತೋಟಿ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಏನಪ್ಪ ಅಂದರೆ ಈ ನೋಡಿ, ಈ ಸಣ್ಣ ಒಂದು ಜೇನು ಹುಳುಗಳಿಗೂ ಶತ್ರುಗಳು ಇದ್ದಾವೆ ಮತ್ತು ರೋಗಗಳು ಇದ್ದಾವೆ. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, ಅವನ್ನ ಹತೋಟಿ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ ಅನುಗುಣವಾಗಿ. ಮತ್ತು ಈ ಮಧುವನದಲ್ಲಿ ಜೇನುತುಪ್ಪ ಕದಿಯುವಿಕೆ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿರೋದಂದರೆ ಈ ಒಂದು ಆಹಾರ ಕದೀತಕ್ಕಂಥ ಒಂದು ಅಂದರೆ ಫೋರ್ಜುರಿ ಮಾಡಿ ನುಗ್ಗಿ ಒಳಗಡೆ ಆಹಾರ ಕದೀತಕ್ಕಂಥ ಒಂದು ವೀಕ್ ಇರ್ತಕ್ಕಂಥ ಕುಟುಂಬದಲ್ಲಿ ಸ್ಟ್ರಾಂಗ್ ಇರ್ತಕ್ಕಂಥ ಹುಳುಗಳು ನುಗ್ಗಿ ಆಹಾರ ಕದೀತಕ್ಕಂಥ ಒಂದು ಸಾಧ್ಯತೆ ಇದೆ. ಹಂಗಾಗ್ಬಿಟ್ಟು ನಾವೇನು ಮಾಡಬೇಕು, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಕೊನೆಯದಾಗಿ ಇದರಲ್ಲಿ ಬಲಹೀನವಾದ ಗೂಡುಗಳನ್ನು ನಾವು ಒಂದುಗೂಡಿಸಿ ಮತ್ತು ಬಲಿಷ್ಠವಾಗಿರುವಂತೆ ನಾವು ಮಾಡಬೇಕಾಗತ್ತೆ. ಹೇಗೆ ಈಗ ಈ ಒಂದುಗೂಡಿಸ್ತಕ್ಕಂಥ ಹೇಗೆ ಎರಡು ಕುಟುಂಬಗಳು ಅಂದರೆ ಒಂದರಲ್ಲಿ ಕಡಿಮೆ ಇದೆ ಇನ್ನೊಂದನ್ನು ಅದರಲ್ಲಿ ಸೇರಿಸ್ಬಿಡ್ಬೋದು ಅಂದರೆ ಆಗೋದಿಲ್ಲ. ಅದನ್ನು ಏನಾಗ್ತವೆ, ಒಂದು ಗೂಡಿನ ರಾಣಿಯ ಒಂದು ಫೆರಮೋನ್ ಅಂತ ಹೇಳ್ತೀವಿ ಅದು ರಿಲೀಸ್ ಮಾಡುತ್ತೋ ಅದು ಗೂಡಿಗೆ ಮಾತ್ರ ಸೀಮಿತವಾಗಿರುತ್ತೆ, ಇನ್ನೊಂದು ಗೂಡಿಗೆ ಅದು ಬರೋದಿಲ್ಲ. ಹಾಗಾಗಿ ಒಂದು ಗೂಡಿನ ಹುಳುಗಳು ಇನ್ನೊಂದು ಗೂಡಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಸಾಧಾರಣ ಇರ್ತಕ್ಕಂಥ ಕುಟುಂಬನ ಕೆಳಗಡೆ ಇಟ್ಬಿಟ್ಟು ಅದರ ಮೇಲ್ಗಡೆ ಒಂದು ರಾಣಿ ತಡೆಗೇಟನ್ನು ಹಾಕಿ ಮೇಲ್ಗಡೆ ಇನ್ನೊಂದು ಕುಟುಂಬನ ಇಟ್ಬಿಟ್ಟು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಾವೇನು ಮಾಡಬೇಕು, ಹೊಗೆ ಕೊಡಬೇಕಾಗುತ್ತೆ. ಹೊಗೆ ತಿದ್ದಿಯಿಂದ ಹೊಗೆ ಕೊಟ್ಟು ಅಥವಾ ಒಂದು ಬೆರಣಿಯಿಂದನಾದ್ರೂ ಹೊಗೆ ಕೊಟ್ಟಾಗ ಏನಾಗುತ್ತೆ, ಆ ಹುಳುಗಳು ಹೊಗೆಯಲ್ಲಿ ಸ್ವಲ್ಪ ಕೆಳಗಡೆ ಮೇಲ್ಗಡೆ ಓಡಾಡಿ ಓಡಾಡಿ ಏನಾಗ್ತವೆ, ಬಾಡಿ ಒಂದು ವಾಸನೆ ಇದೆಯಲ್ಲ ಸ್ಮೆಲ್ಲು ಓಡಾರ್ ಚೇಂಜ್ ಆಗುತ್ತೆ, ಚೇಂಜ್ ಆದಾಗ ಹೊಂದ್ಕೊಳ್ತವೆ. ಈ ರೀತಿ ಮಾಡಿ ನಾವೇನು ಮಾಡಬೇಕು, ಆ ಗೂಡನ್ನು ಒಂದುಗೂಡಿಸ್ಕೊಂಡು ಬಲಿಷ್ಠ ಮಾಡಿಕೊಂಡ್ರೆ ನಾವು ಸಾಮಾನ್ಯವಾಗಿ ಈ ಒಂದು ಬೇಸಿಗೆ ಕಾಲದಲ್ಲೂ ಸಹ ನಾವು ಕುಟುಂಬನ ಬಲಶಾಲಿಯಾಗಿ ಮಾಡಿಕೊಂಡು ನಾವು ಉಳಿಸ್ಕೊಳ್ತಕ್ಕಂಥದ್ದೊಂದು ಇರುತ್ತೆ. ಇಲ್ಲಿ ನಾವೇನು ಹೇಳಿದ್ವಿ, ಕೆಲವು ಇನ್ನೊಂದು ಗೂಡಿನ ಹುಳುಗಳು ಮತ್ತೊಂದು ಗೂಡಿಗೆ ಆಹಾರ ಕದೀಲಿಕ್ಕೆ ಹೋದಾಗ ಈ ಥೈಸ್ಯಾಕ್ ವೈರಸ್ ಬ್ರೂಡ್ ಡಿಸೀಸ್ ಅಂತ ಬರುತ್ತೆ, TSBV ಅಂತ ಹೇಳಿ ಕರಿತೀವಿ. ಈ ಒಂದು ರೋಗದ ಹಾವಳಿಗೆ ತುತ್ತಾಗಿರ್ತಕ್ಕಂಥ ಏನಾದರೂ ಕುಟುಂಬ ಇದ್ದು ಆರೋಗ್ಯವಾಗಿರ್ತಕ್ಕಂಥ ಕುಟುಂಬದಲ್ಲಿ ಆಹಾರ ಕದೀಲಿಕ್ಕೆ ಏನಾದರೂ ಹೋಯಿತು ಅಂದರೆ ಅಂಥ ಸಮಯದಲ್ಲಿ ಏನಾಗುತ್ತೆ, ಆ ಗೂಡಿಗೂ ಈ ರೋಗ ಹರಡ್ತಕ್ಕಂಥ ಸಾಧ್ಯತೆಗಳು ಬಹಳ ಹೆಚ್ಚಿಗಿದೆ. ಹಾಗಾಗಿ ನಾವೇನು ಮಾಡಬೇಕು, ಆದಷ್ಟು ಪರೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಶತ್ರುಗಳ ಹಾವಳಿಗೆ ತುತ್ತಾಗಿದೆಯಾ ಅಥವಾ ರೋಗದ ಬಾಧೆಗೆ ತುತ್ತಾಗಿದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಂಡು ಅದನ್ನು ಪರೀಕ್ಷೆ ಮಾಡಿಕೊಂಡು ಕುಟುಂಬಗಳನ್ನು ನಾವೇನು ಮಾಡಬೇಕು, ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ನಾವು ಈ ಒಂದು ಬೇಸಿಗೆ ಕಾಲದಲ್ಲಿ ನಿರ್ವಹಣೆ ಮಾಡಿಕೊಳ್ಳದೆ ಇದ್ದಂಥ ಸಮಯದಲ್ಲಿ ನಾವು ಕಷ್ಟಪಟ್ಟು ಪ್ರಕೃತಿಯಲ್ಲಿರ್ತಕ್ಕಂಥ ಜೇನು ಕುಟುಂಬನ ನಮ್ಮ ಪೆಟ್ಟಿಗೆಯಲ್ಲಿ ಆಧುನಿಕ ಪೆಟ್ಟಿಗೆಗೆ ವರ್ಗಾವಣೆ ಮಾಡಿದಂದು ಸಾಕಾಣಿಕೆ ಮಾಡ್ತಿರ್ತೀವಿ, ಆ ಒಂದು ಸಮಯದಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡದೇ ಇದ್ದಲ್ಲಿ ಏನಾಗತ್ತಪ್ಪ ಅಂದರೆ ಅದು ವಲಸೆ ಹೋಗ್ಬಿಡ್ತವೆ ಅಥವಾ ಇನ್ನೊಂದು ಕಡೆ ಎಲ್ಲಿ ಆಹಾರ ಸಿಗುತ್ತೋ ಅಂತ ಕಡೆ ಏನು ಮಾಡ್ತವೆ, ಆಹಾರನ ಹುಡುಕೊಂಡು ಅವು ಹೋಗ್ತವೆ. ಜೊತೆಗೆ ಈ ಮೈಗ್ರೇಟರಿ ಅಂತ ಹೇಳಿ ಕೇಳ್ತಾರೆ, ಮೈಗ್ರೇಟರಿ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ಏನು ಮಾಡ್ಬೋದು, ಈ ಒಂದು ಹಂಗಾಮಲ್ಲಿ ಎಲ್ಲಿ ಹೇರಳವಾಗಿ ಸಸ್ಯಗಳಲ್ಲಿ ಪರಾಗ ಮತ್ತು ಮಕರಂದ ಸಿಗ್ತಾ ಇರ್ತತೋ ಅಂಥ ಜಾಗಕ್ಕೆ ನಾವೇನು ಮಾಡ್ಬೋದು, ಈ ಜೇನು ಕುಟುಂಬನ ಸ್ಥಳಾಂತರ ಜೇನು ಕೃಷಿ ಅಂತೇಳಿ ಕರಿತೀವಿ. ಆ ರೀತಿನೂ ಮಾಡಿಕೊಂಡಾಗ ನಮಗೆ ಅಲ್ಲಿ ಕೆಲ ರೈತರು ಹಣನ ಕೊಟ್ಟು ಜೇನು ಕುಟುಂಬಗಳನ್ನು ಇಡಿಸ್ಕೊಂಡಿರ್ತಾರೆ, ಜೇನು ಸಾಕಾಣಿಕೆದಾರರಿಗೆ ಹಣನೂ ಆಗುತ್ತೆ, ಜೊತೆಗೆ ಅಲ್ಲಿ ಪರಾಗಸ್ಪರ್ಶ ಆಗಿ ಬೆಳೆ ಬೆಳೆದಿರ್ತಕ್ಕಂಥ ರೈತರಿಗೆ ಇಳುವರಿಯಲ್ಲಿ ಹೆಚ್ಚಾಗುತ್ತೆ ಮತ್ತೆ ಗುಣಮಟ್ಟವಾಗಿರ್ತಕ್ಕಂಥದ್ದನ್ನು ಪಡ್ಕೋಬಹುದು ಅಂತೇಳಿ ಹೇಳ್ತೀವಿ. ಸರ್, ಹೀಗಾಗಿದ್ರೆ ಮೂರನೇದಾಗಿ ನಮ್ಮ ಈ ಮಳೆಗಾಲದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದರಿಂದ ಎಷ್ಟು ಅನುಕೂಲ ಆಗುತ್ತೆ ರೈತರಿಗೆ ಅಂತೀರಾ ಸರ್? ಇದು ಮೂರನೇ ಒಂದು ಋತು. ಇದು ಸಾಮಾನ್ಯವಾಗಿ ಜುಲೈಯಿಂದ ಅಕ್ಟೋಬರ್ವರೆಗೂ ನಾವು ಈ ಒಂದು ಮಳೆಗಾಲ ಅಂತೇಳಿ ಕರಿತೀವಿ ನಮ್ಮ ವಲಯ ನಾಲ್ಕರ ಪ್ರಕಾರ. ಇಲ್ಲಿ ಮೋಡ ಕವಿದಿರ್ತಕ್ಕಂಥ ವಾತಾವರಣ ಇರ್ತದೆ ಮತ್ತು ಮಳೆ ಬರ್ತಾ ಇರತ್ತೆ. ಕೆಲವು ಪ್ರದೇಶಗಳಲ್ಲಿ ಮಳೆಗಾಲ ಹೆಚ್ಚಾದಾಗ ಜೇನುಗಳಿಗೆ ಅದು ಅಷ್ಟು ಸಮಂಜಸವಾಗಿರೋದಿಲ್ಲ. ಈ ಕಾಲದಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಬಲಹೀನವಾಗಿರ್ತಕ್ಕಂಥ ಕುಟುಂಬಗಳು ಶತ್ರು ಮತ್ತು ರೋಗಗಳಿಗೆ ತುತ್ತಾಗ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತವೆ. ಹಾಗಾಗಿ ನಾವು ಇದನ್ನು ನಿರ್ವಹಣೆ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಹೆಚ್ಚು ಜೇನುತುಪ್ಪ ಸಂಗ್ರಹಣೆ ಗೂಡಿನಲ್ಲಿ ಇರುವಂತೆ ನಾವು ನೋಡ್ಕೋಬೇಕಾಗತ್ತೆ. ಆದ್ದರಿಂದ ನಾವು ಜೇನು ಸುಗ್ಗಿಯ ಕೊನೆಯ ಒಂದು ಅವಧಿಯಲ್ಲಿ ಗೂಡುಗಳಿಂದ ಜೇನುತುಪ್ಪವನ್ನು ನಾವು ತಕೋಬಾರ್ದು. ಗೂಡಿನಲ್ಲಿ ಈ ಜೇನುತುಪ್ಪದ ಸಂಗ್ರಹಣೆಯನ್ನು ನಾವು ದೀರ್ಘ ಮಳೆಗಾಲ ಸಮಯದಲ್ಲಿ ಬಳಕೆ ಮಾಡಿಕೊಳ್ಳಿಕ್ಕೆ ಜೇನು ಕುಟುಂಬಗಳಿಗೆ ಅನುಕೂಲ ಆಗ್ತವೆ. ಮತ್ತು ಮಳೆಗಾಲದಲ್ಲಿ ನಾವು ಜೇನು ಪೆಟ್ಟಿಗೆಯಲ್ಲಿ ನೊಣಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಪೆಟ್ಟಿಗೆಯ ಕೆಲ ಖಾಲಿ ಏರಿಗಳನ್ನು ಏನು ಮಾಡ್ತೀವಿ ನಾವು ತೆಗೆದು ಇಡಬೇಕಾಗತ್ತೆ. ಇಂತಹ ಖಾಲಿ ಏರಿಗಳನ್ನು ನಾವು ಈ ಮೇಣ ತಿನ್ನುವ ಪತಂಗದ ಹಾವಳಿಯನ್ನು ತಪ್ಪಿಸೋದಕ್ಕೆ ನಾವೇನು ಮಾಡ್ತೀವಿ ತೆಗೆದಿಡಬೇಕಾಗುತ್ತೆ. ಇವುಗಳನ್ನು ಹೊರಗೆ ತೆಗೆದು ಏನು ಮಾಡಬೇಕು, ಇದನ್ನು ಗಂಧಕದಿಂದ ನಾವು ಧೂಪ ಹಾಕಬೇಕು. ತೆಗೆದಿರ್ತಕ್ಕಂಥ ಖಾಲಿ ಏನು ಫ್ರೇಮ್ಗಳೇನಿರ್ತಾವೆ ಅವನ್ನು ಧೂಪ ಹಾಕಿ ಮುಂದೆ ನಾವು ಯಾವಾಗ ಬಳಸ್ಕೋತೀವೋ ಅಲ್ಲಿವರೆಗೆ ಇಟ್ಕೊಂಡಾಗ ಏನಾಗುತ್ತೆ, ಅದರಲ್ಲಿ ಈ ಒಂದು ಮೊಟ್ಟೆ ಮರಿಗಳಾಗಲಿ ಅಥವಾ ರೋಗಾಣುಗಳದಾಗಲಿ ಕೀಟದಾಗಲಿ ಏನೂ ಒಂದು ಅಂಶ ಸೇರಿಕೊಂಡಿರೋದಿಲ್ಲ. ಮತ್ತು ನಾವು ಅದನ್ನು ಯಾವುದೇ ಒಂದು ನಿಶ್ಚಿಂತೆಯಿಂದ ನಾವು ಅದನ್ನು ಆ ಒಂದು ಖಾಲಿ ಚೌಟಗಳನ್ನು ನಾವು ಬಳಸ್ಕೋಬಹುದು. ಜೊತೆಗೆ ಮಳೆಗಾಲದಲ್ಲಿ ತೀವ್ರತೆ ಕಡಿಮೆ ಆದಂತೆ ನಾವೇನು ಮಾಡ್ತೀವಿ, ಕೆಲಸಗಾರ ನೊಣಗಳು ಪರಾಗ ಸಂಗ್ರಹಿಸತಕ್ಕಂಥ ಒಂದು ಆರಂಭ ಮಾಡ್ತವೆ. ಸಂಸಾರದ ಕೋಣೆಗೆ ಚೌಕಟ್ಟುಗಳನ್ನು ನಾವು ಕೊಟ್ಟು ಸಕ್ಕರೆ ಪಾಕಗಳನ್ನು ಸಹ ನಾವು ಉಣಿಸ್ಬೇಕಾಗತ್ತೆ. ನಾವು ಆಗಲೇ ಹೇಳಿದಾಗೆ ಬೇಸಿಗೆ ಕಾಲದಲ್ಲಿ ಆಗಿ ನಾವು ಈ ಒಂದಿಷ್ಟು ಒಂದು ಅನುಪಾತದಲ್ಲಿ ಈ ಒಂದು ಸಕ್ಕರೆ ಪಾಕನ ಕೊಟ್ಟಿವೆ. ಅದೇ ರೀತಿ ನಾವು ಇಲ್ಲಿ ಸಕ್ಕರೆ ಪಾಕನ ಕೊಟ್ಟು ಉಳಿಸ್ಕೋಬೇಕಾಗತ್ತೆ. ಹಳೆ ಏನಾದರೂ ಚೌಕಟ್ಟುಗಳು ಅಂದರೆ ಏರಿಗಳಿದ್ದರೆ, ಕಪ್ಪು ಬಣ್ಣ ಬಂದಿರತಕ್ಕಂಥವು ಇದ್ದರೆ ಅವನ್ನು ನಾವು ಏನು ಮಾಡಬೇಕು, ಅದನ್ನು ಬದಲಾಯಿಸಬೇಕಾಗತ್ತೆ. ಮಧ್ಯದಲ್ಲಿ ಒಂದು ಬಿಟ್ಟು ಒಂದನ್ನು ನಾವು ಕಟ್ ಮಾಡಿ ತೆಗೆದು ಆಚೆ ಕಡೆ ಹಾಕ್ಕೊಂಡಾಗ ಒಂದು ಸೀಸನಲ್ಲಿ ಇನ್ನೊಂದು ಸೀಸನಿಗೆ ಹೊಸ ಏರಿಗಳನ್ನು ಮಾಡಿಕೊಂಡ್ರೆ ಅದು ದೀರ್ಘಕಾಲ ಬಾಳಿಕೆಗೆ ಬರ್ತವೆ. ಮತ್ತು ನಾವೇನು ಮಾಡಬೇಕು, ಈ ಮಳೆಗಾಲದಲ್ಲಿ ವಾರಕ್ಕೊಮ್ಮೆ ಪೆಟ್ಟಿಗೆಯ ತಳಹಲಿಗೆಯನ್ನು ಶುಚಿಗೊಳಿಸಬೇಕು. ಏನಕ್ಕಪ್ಪ ಅಂದರೆ ಈ ಮೇಣ ತಿಂತಕ್ಕಂಥ ಪತಂಗದ ಹಾವಳಿ ಜಾಸ್ತಿ. ಯಾಕಂದರೆ ಈಗ ನೋಡಿ, ಈ ಮಳೆಗಾಲದಲ್ಲಿ ಟೆಂಪ್ರೇಚರ್ ಕಡಿಮೆ ಆದಾಗ ಈ ಕುರಿಗಳು ಒಂದ್ರ ಕೆಳಗಡೆ ಒಂದು ಹೇಗೆ ತಲೆ ಹಾಕೊಂಡಿರ್ತಾವೋ ತಾಪಮಾನ ಕಾಪಾಡ್ಕೊಳ್ಳಿಕ್ಕೆ, ಈ ಹುಳುಗಳು ಏನು ಮಾಡ್ತಾವೆ ಒಂದ್ರ ಮೇಲೆ ಒಂದತ್ತಿ ಕೆಳಗಡೆ ಏರಿಗಳೆಲ್ಲ ಖಾಲಿ ಕಾಣ್ತವೆ. ಆದ್ದರಿಂದ ನಾವೇನು ಮಾಡಬೇಕು, ಈ ಮೇಣ ತಿನ್ನತಕ್ಕಂಥ ಪತಂಗದ ಹಾವಳಿ ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ನಾವು ಆ ವಾರಕ್ಕೊಮ್ಮೆ ಮಾತ್ರ ನಾವು ಇವನ್ನ ಕೆಳಗಡೆ ಶುಚಿಗೊಳಿಸ್ತಾ ಇರಬೇಕು. ಶುಚಿಗೊಳಿಸಿದಾದ್ಮೇಲೆ ನಾವೇನು ಮಾಡಬೇಕು, ಇದನ್ನು ಪದೇ ಪದೇ ನಾವು ಈ ಕುಟುಂಬನ ಪರೀಕ್ಷೆ ಮಾಡ್ದಿದ್ದಂಗೆ ನಾವು ಏನು ಮಾಡಬೇಕು, ನಿರ್ವಹಣೆ ಮಾಡಿಕೊಂಡ್ರೆ ಈ ಮೂರು ಕಾಲದಲ್ಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಕೆಲವು ಅಂಶಗಳನ್ನು ನೀವು ಅನುಸರಿಸಿದ್ದೇ ಆದರೆ ಜೇನು ಕುಟುಂಬನ ನೀವು ಬಲಿಷ್ಠವಾಗಿ ಇಟ್ಕೊಂಡು ಜೇನುತುಪ್ಪನ ಪಡ್ಕೊಂಡು ಅದರ ಜೊತೆಗೆ ಬರೀ ಜೇನುತುಪ್ಪ ಒಂದೇ ಅಲ್ಲ, ನಮ್ಮ ಬೆಳೆಗಳಲ್ಲಿ ಏನು ಸಾಂಬಾರು ಬೆಳೆ ಆಗಿರ್ಬೋದು, ತರಕಾರಿ ಬೆಳೆ ಆಗಿರ್ಬೋದು, ತೋಟಗಾರಿಕೆ ಬೆಳೆ ಆಗಿರ್ಬೋದು, ವಾಣಿಜ್ಯ ಬೆಳೆಗಳಾಗಿರ್ಬೋದು, ಇವೆಲ್ಲ ಬೆಳೆಗಳಲ್ಲೂ ಸಹ ನಮಗೆ ತುಪ್ಪ ಅಲ್ಲದೆ ಪರಾಗಸ್ಪರ್ಶದಿಂದ ಶೇಕಡ 60-70% ನಾವು ಇಳುವರಿನೂ ಸಹ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಹಂಗಾಮಗಳಲ್ಲಿ ನೀವು ನಿರ್ವಹಣೆ ಮಾಡಿ ಜೇನು ಕುಟುಂಬನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ. ಸರ್, ಈ ಜೇನು ಕೃಷಿ ಬಗ್ಗೆ ನಮ್ಮ ರೈತರಿಗೆ ನಿಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನಾದರೂ ತರಬೇತಿ ಕಾರ್ಯಕ್ರಮಗಳು ಅಥವಾ ಆ ಒಂದು ಈ ಕೃಷಿ ಬಗ್ಗೆ ಅರಿವು ಮೂಡಿಸಂತ ಕಾರ್ಯಕ್ರಮಗಳು ಏನಾದರೂ ನೀವು ಹಮ್ಮಿಕೊಳ್ತಾ ಇರ್ತೀರಾ ಅಥವಾ ಏನಾದರೂ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ತಿಳಿಸ್ಕೊಡ್ತಾ ಇರ್ತೀರಾ ಸರ್? ನಾವು ಸರ್ವೇ ಸಾಮಾನ್ಯವಾಗಿ ಮೊನ್ನೆ ಒಂದು ಶಿರಾ ತಾಲೂಕು, ಚಿತ್ರದುರ್ಗ ತಾಲೂಕು, ಹಿರಿಯೂರು, ಮೊಳಕಾಲ್ಮೂರು ಈ ಭಾಗದಿಂದ ರೈತರು ದೂರವಾಣಿ ಮುಖಾಂತರ ಕರೆ ಮಾಡಿ ಕೇಳ್ಕೊಂಡಿದ್ರು ತರಬೇತಿ ಕಾರ್ಯಕ್ರಮ ಇದೆಯಾ ಅಂತ. ಸೊ ಅದ್ರ ಪ್ರಕಾರ ನಾವೇನ್ ಮಾಡಿದ್ವಿ, ಆ ರೈತರಿಗೆ ಒಂದು 3 ದಿನದ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡು ಅವರಿಗೆ ಪ್ರವಚನಗಳ ಮುಖಾಂತರ, ಅಲ್ಲೇ ನಮ್ಮ ಕೇಂದ್ರದಲ್ಲಿ ಪ್ರವಚನಗಳು, ಈ ಜೇನು ಕುಟುಂಬನ ಹೇಗೆ ಪರೀಕ್ಷೆ ಮಾಡಬೇಕು, ಮತ್ತೆ ಹೊರಗಡೆ ಅಂದ್ರೆ ಸಾಮಾನ್ಯವಾಗಿ ಪ್ರಕೃತಿಯಲ್ಲಿರ್ತಕ್ಕಂಥ ಜೇನು ಕುಟುಂಬಗಳನ್ನು ನಮ್ಮ ಆಧುನಿಕ ಪೆಟ್ಟಿಗೆಗೆ ಹೇಗೆ ವರ್ಗಾವಣೆ ಮಾಡ್ಕೋಬೇಕು, ವರ್ಗಾವಣೆ ಮಾಡಿರ್ತಕ್ಕಂಥ ಕುಟುಂಬಗಳನ್ನು ಹೇಗೆ ನಿರ್ವಹಣೆ ಮಾಡ್ಕೋಬೇಕು. ಕೆಲವರು ಇಲ್ಲಿ ಹಿರಿಯೂರ ಹತ್ರ ಸುಮಾರು ಒಂದೇ ಜಾಗದಲ್ಲಿ ಒಂದು 40 ಜೇನು ಕುಟುಂಬಗಳನ್ನು ಮಾಡಿಕೊಂಡಿದ್ದಾರೆ, ಭಾಳ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಅಲ್ಲೂ ಸಹ ಭೇಟಿ ನೀಡಿ ಅಲ್ಲಿ ಕರ್ಕೊಂಡೋಗಿ ರೈತರಿಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡಿಸಿದ್ವಿ. ಜೊತೆಗೆ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಜೇನು ಕುಟುಂಬನ ನಾವು ಹೇಗೆ ಆಧುನಿಕ ಪೆಟ್ಟಿಗೆಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ಅವರಿಗೆ ಕರ್ಕೊಂಡೋಗಿ ಏರಿಗಳನ್ನು ಹೇಗೆ ತೆಗಿಬೇಕು, ಚೌಕಟ್ಟುಗಳಿಗೆ ಹೇಗೆ ಕಟ್ಟಬೇಕಾಗತ್ತೆ, ಉಲ್ಟಾ ಕಟ್ಟಿದರೆ ಏನಾಗುತ್ತೆ, ಮತ್ತು ಸೀದಾ ಹೇಗೆ ಕಟ್ಟಬೇಕು ಅನ್ನೋದನ್ನು ನಾವು ಸಹ ಅವರಿಗೆ ಒಂದು ಪ್ರಾಯೋಗಿಕವಾಗಿ ತೋರಿಸ್ಕೊಟ್ಟು ಅವರಿಗೆ ಅದರಿಂದ ಹೇಗೆ ನಿರ್ವಹಣೆ ಮಾಡ್ಕೋಬೇಕು ಅದನ್ನು ಅನ್ನೋದ್ರ ಬಗ್ಗೆನೂ ಸಹ ಅರಿವು ಮೂಡಿಸಿದ್ದೀವಿ. ಕೆಲವರು ಏನು ಹೇಳ್ತಾರೆ, ನಾವು ಮಾಡಬೇಕಂತ ಬಹಳ ಆಸಕ್ತಿ ಇದ್ದೀವಿ, ಆದರೆ ನಮಗೇನಪ್ಪ ಅಂದರೆ ಅಲರ್ಜಿ ಇದೆ, ಅಲರ್ಜಿ ಇದ್ರೆ ನಮಗೆಲ್ಲ ದೆದ್ದೆ ಜಾಸ್ತಿಯಾಗಿ ಕಷ್ಟ ಆಗ್ತಾ ಇದೆ ನಾವು ನಿರ್ವಹಣೆ ಮಾಡ್ಲಿಕ್ಕಂದಾಗ. ನಾವು ಬೇರೆಯವರಿಗೆ ನಾವು ಮಾಹಿತಿನ ಕೊಟ್ಟು ಮಾಡಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದರು. ಅದೇ ರೀತಿ ಒಳ್ಳೆಯ ಒಂದು ಅಂಶ ಅಂತೇಳಿ ತಿಳಿಸಿ ಸಾಕಾಣಿಕೆದಾರರ ಹತ್ರ ನಾವು ಭೇಟಿ ಕೊಟ್ಟು ಅವರಿಗೆ ಹೇಗೆ ನಿರ್ವಹಣೆ ಮಾಡಬೇಕು, ಜೊತೆಗೆ ಈ ಸ್ಥಳಾಂತರ ಕೃಷಿಗಳನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಅದರ ಲಾಭದಾಯಕಗಳೇನು ಅನ್ನೋದ್ರ ಬಗ್ಗೆನೂ ಸಹ ತಿಳಿಸ್ತಾ ಇರ್ತೀವಿ. ಜೊತೆಗೆ ಹಳ್ಳಿಗಳಿಗೆ ಹೋದಾಗ ರೈತರಿಗೆ ಸಿಂಪರಣೆ ಮಾಡ್ತಕ್ಕಂಥ ಸಮಯ ಯಾವುದು, ಬೆಳೆ ಯಾವುದು, ಬೆಳೆಯಲ್ಲಿ ಹೂವಿನ ಪ್ರಮಾಣ ಎಷ್ಟಿದೆ, ಯಾವ ಸಂದರ್ಭದಲ್ಲಿ ನಾವು ಸಿಂಪರಣೆನ ಮಾಡ್ಕೋಬಹುದು ಅನ್ನೋದನ್ನು ಸಾಕಷ್ಟು ಮಾಹಿತಿಗಳನ್ನು ರೈತರಿಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅಲ್ಲಿ ಜೇನು ಸಂತತಿನ ಉಳಿಸ್ತಿದ್ದೀವಿ. ಏನು ಮಾಡ್ತಾರೆ ಕೆಲವು ರೈತರು ಅಂದರೆ, ಹಳ್ಳಿಗಳ ಕಡೆ ಕೇಳಿದಾಗ ನೀವೇನು ಮಾಡ್ತೀರಪ್ಪ ಜೇನು ನೋಡಿದಾಗ ಅಂತೇಳಿದರೆ, ಬೆಂಕಿ ಹಾಕಿ ಸುಟ್ಬಿಟ್ಟು ತುಪ್ಪ ತಿನ್ಕೊಂಡ್ಬಿಡ್ತೀವಿ ಅಂಥೇಳಿ ಸಾಕಷ್ಟು ರೈತರೆಲ್ಲ ತಿಳಿಸ್ತಿರ್ತಾರೆ. ಹಾಗಾಗಿ ನಾವು ನೋಡ್ರಪ್ಪ ನಿಮಗೆ ಜೇನು ಕುಟುಂಬಗಳಿಂದ ಬರೀ ತುಪ್ಪ ಒಂದನ್ನೇ ನೀವು ಬಯಸಬಾರ್ದು, ಅದರಿಂದ ಆಗ್ತಕ್ಕಂಥ ಅನುಕೂಲಗಳು ಭಾಳಷ್ಟು ಇದ್ದಾವೆ, ಇದರ ಉಪ ಉತ್ಪನ್ನಗಳಿಂದನೂ ಆಗ್ತಕ್ಕಂಥ ಅನುಕೂಲಗಳಿದ್ದಾವೆ. ಮೇಣ ಇರ್ಬೋದು, ಮೇಣ ಹೇಗೆ ಮಾಡ್ಕೊಳ್ತಕ್ಕಂಥದ್ದು, ಜೇನುತುಪ್ಪ ಅದ್ರ ಉಪಯೋಗ ಏನು, ಯಾರ್ಯಾರು ಎಷ್ಟೆಷ್ಟು ಪ್ರತಿದಿನ ಎಷ್ಟೆಷ್ಟು ಸೇವನೆ ಮಾಡಬೇಕಾಗುತ್ತೆ, ಹುಡುಗರೆಷ್ಟು, ಯುವಕರೆಷ್ಟು, ವಯಸ್ಸಾಗಿರ್ತಕ್ಕಂಥ ಎಷ್ಟು, ಮತ್ತು ರೋಗಿಗಳು ಅವರು ವೈದ್ಯರ ಒಂದು ಸಲಹೆ ಮೇರೆಗೆ ತಗೊಳ್ತಕ್ಕಂಥದ್ದು, ಎಲ್ಲ ವಿಚಾರಗಳ ಬಗ್ಗೆ ಅವರಿಗೆ ಸಾಕಷ್ಟು ಮಾಹಿತಿನ ಕೊಟ್ಟು ಸ್ವಲ್ಪ ಹೊಗೆ ಕೊಟ್ಟು ನೀವು ಆಡಿಸ್ಬಿಟ್ರೆ ಹುಳುಗಳೇನಾಗ್ತವೆ ಪಕ್ಕದಲ್ಲಿ ಹೋಗ್ಬಿಡ್ತವೆ. ತದನಂತರ ನೀವು ಅದ್ರಲ್ಲಿ ತುಪ್ಪ ಇತ್ತು ಅಂದರೆ ತಗೋಬೋದು, ಇಲ್ಲ ಅಂದರೆ ಹಾಗೆ ಬಿಟ್ಟಾಗ ಮತ್ತೆ ಅಲ್ಲೇ ಅದೇ ರೀತಿಯಾದ ಗೂಡನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುತ್ತೆ. ಅದರಿಂದ ನಿಮ್ಗೆ ಅನುಕೂಲಗಳಾಗ್ತಾವೆ ಅಂತೇಳಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಇರ್ತೀವಿ. ತರಬೇತಿ ಕಾರ್ಯಕ್ರಮಗಳು ಕೊಡ್ತಿರ್ತೀವಿ ರೈತರ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ, ಹೊರವರ್ಣದಲ್ಲಿ ತರಬೇತಿ ಕೊಟ್ಟಾಗ ಅಲ್ಲೂ ಸಹ ಇದು ಮಾಡ್ತೀವಿ. ಜೊತೆಗೆ ಒಂದು ಈ ಮೇಣದ ಈ ಉಪ ಉತ್ಪನ್ನಗಳಿದಾವಲ್ಲ, ಅದರಿಂದ ಸಾಕಷ್ಟು ಉಪಯೋಗಗಳಿದ್ದಾವೆ. ಮೇಣದಿಂದ ನೀವು ಬ್ಯೂಟಿ ಲೋಷನ್ನು, ಮ್ಯಾಚ್ ಸ್ಟಿಕ್ಕು, ಮತ್ತು ಪಾಲಿಶು ಇವೆಲ್ಲ ಮಾಡ್ತಕ್ಕಂಥದ್ರಲ್ಲೂ ಬಳಸ್ಕೋತಾರೆ. ಅದನ್ನು ಮೇಣ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀವಿ. ಈ ಒಂದು ಜೇನುತುಪ್ಪ ಇದೆಯಲ್ಲ, ಇದು ಒಂದು ಪೂಜೆಯ ಕಾರ್ಯದಿಂದ ಹಿಡಿದು ಔಷಧಿ ಗುಣ ಇರ್ತಕ್ಕಂಥ ಒಂದು ಅಪರೂಪದ ಒಂದು ವಸ್ತು ಇದು. ಈ ಜೇನು ಹುಳುಗಳು ಯಾವ ರೀತಿ ಹೂವಲ್ಲಿ ಸಿಗ್ತಕ್ಕಂಥ ಒಂದು ಮಕರಂದನ ತಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಒಂದು ಪದರನ ಇದು ಮಾಡಿಕೊಂಡು ಒಳಗಡೆ ಹೀರ್ಕೊಂಡು ಬಂದು ತಮ್ಮ ಷಡ್ಭುಜಾಕೃತಿಯ ಕಣದಲ್ಲಿ ಅದನ್ನು ಒಗೆದು ಅದು ಇನ್ವರ್ಟೇಜ್ ಅಂತ ಕಿಣ್ವನ್ನು ಸೇರಿಸಿ ಮೇಲೆ ತೆಳುವಾಗಿರ್ತಕ್ಕಂಥ ಮೇಣದ ಹಾಳೆನ ಹಾಕಿ ತುಪ್ಪವಾಗಿ ಪರಿವರ್ತನೆ ಮಾಡಿ, ನಮಗೆ ಇದ್ರ ಉಪಯೋಗ ನಮಗೆ ಗೊತ್ತಿರೋದಿಲ್ಲ, ಸಣ್ಣ ಮಕ್ಕಳೇನಾದರೂ ನಮ್ಮ ಮನೆಗಳಲ್ಲಿ ಏನಾದರೂ ಕೆಮ್ತಾ ಇದ್ರೆ ಅಥವಾ ಇದಿತ್ತು ಅಂದರೆ ನೆಗಡಿ ಆಗಿತ್ತು ಅಂದರೆ ಪಕ್ಕದ ಮನೆಗೆ ನಾವು ತುಪ್ಪನ ಕೇಳ್ತೀವಿ. ಇದನ್ನು ಪ್ರತಿದಿನ ನಾವು ಸೇವನೆ ಮಾಡ್ಬೋದು, ಇದು ಭಾಳ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ವಸ್ತು ಅಂತೇಳಿ ಹೇಳ್ತೀವಿ. ಸ್ಪೋರ್ಟ್ಸ್ ಮನ್ಗಳು ಆಟ ಆಡ್ತಕ್ಕಂಥವ್ರು ರೇಸ್ ಕೋರ್ಸ್ಗಳಲ್ಲಿ ಇದನ್ನು ಬಹಳಷ್ಟು ಕಡೆ ಇದನ್ನು ಉಪಯೋಗಿಸ್ಕೋತಾರೆ. ನಾವು ಒಂದು ಸಣ್ಣ ಹುಳು ಅಂತ ನೋಡ್ತೀವಿ, ಆದರೆ ಇದರದ ಉಪಯೋಗ ಭಾಳಷ್ಟು ಇದೆ ರೈತ ಸಮುದಾಯಕ್ಕೆ. ಇದರ ಉಪಕಸಬು ಅಥವಾ ಹವ್ಯಾಸ ಅಂತೇಳಿ ಮಾಡಿಕೊಂಡ್ರೆ ಲಾಭದಾಯಕವಾಗಿ ಆಗುತ್ತೆ, ಲಾಭದಾಯಕ ಪಡ್ಕೋಬೋದು. ಆದರೆ ಇದಕ್ಕೊಂದು ಸ್ವಲ್ಪ ತಾಳ್ಮೆ ಇರಬೇಕು. ಸ್ವಲ್ಪ ಒಂದ್ಸರಿ ಒಂದು ಚುಚ್ಚು ಮುಳ್ಳಿರುತ್ತೆ, ಅದು ಚುಚ್ಚಿದಾಗ ಏನಾಗುತ್ತಪ್ಪ ಅಂದರೆ ಆ ಹುಳು ಆ ಒಂದು ಅದರದ್ದು ಇಂಟೆಸ್ಟೈನ್ ಅಥವಾ ಅದು ಕಳ್ಳು ಪಚ್ಚಿ ಹೊರಗೆ ಬಂದು ಸತ್ತೋಗುತ್ತೆ ಅಂತ ಗೊತ್ತಿಲ್ಲದೆ ಅದು ಒಂದು ಗೂಡಿನ ರಕ್ಷಣೆಗಾಗಿ ಇಟ್ಕೊಂಡಿರುತ್ತೆ. ಹಾಗಾಗಿ ನಾವು ಏನು ಮಾಡ್ತೀವಿ, ಅದನ್ನು ಸಂತಾನನ ಉಳಿಸಿ ಬೆಳೆಸ್ಕೊಳ್ಳಿ. ಇನ್ನು ಹೆಚ್ಚಿನ ನಿಮಗೇನಾದರೂ ಅನುಮಾನ ಇತ್ತು ಅಥವಾ ಪ್ರಶ್ನೆಗಳಿತ್ತು ಅಂದರೆ ನನ್ನ ದೂರವಾಣಿ ಸಂಖ್ಯೆನ ಹೇಳ್ತೀನಿ, ಗಮನದಲ್ಲಿಟ್ಕೊಂಡು ನೀವು ದೂರವಾಣಿ ಸಂಖ್ಯೆಗಳ ಮುಖಾಂತರನೂ ಕೇಳ್ಬೋದು ಅಥವಾ ಇಲ್ಲಿ ಖುದ್ದಾಗಿ ಬಂದರೂ ನೀವು ಮಾಹಿತಿನ ಪಡ್ಕೋಬೋದು ಅಂತ ಹೇಳಿ ಹೇಳ್ತೀನಿ. ನನ್ನ ದೂರವಾಣಿ ಸಂಖ್ಯೆ 9449251052. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿದ್ರೆ ಪ್ರಯೋಜನ ಪಡ್ಕೊಳ್ತೀರಾ ಅಂತ ಹೇಳ್ತಾ. ರೈತ ಬಂದವರೇ, ಈ ಜೇನು ಕುಟುಂಬ ನಿರ್ವಹಣೆ ಬಗ್ಗೆ ಜಿ ಹನುಮಂತ ನಾಯ್ಕ ಸರ್ ಅವರನ್ನ ಸಂಪರ್ಕ ಮಾಡಬೇಕಂದ್ರೆ ನೇರವಾಗಿ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬುಬ್ಬು ಫಾರ್ಮಿಗೆ ಬಂದರೆ ಸಿಗ್ತಾರೆ. ಇಲ್ಲ ಅವ್ರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9449951052. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ಈ ಜೇನು ಕುಟುಂಬ ನಿರ್ವಹಣೆ ಬಗ್ಗೆ ನಮ್ಮ ರೈತ ಬಂಧುಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಂಧು ಅವ್ರು ಪಡ್ಕೊಂಡ್ಲಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಜೇನು ಕುಟುಂಬ ನಿರ್ವಹಣೆ ಕುರಿತು ಹಿರಿಯೂರು ಬಬ್ಬೂರು ಫಾರಂನ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಸಹಾಯಕರಾದ ಜಿ ಹನುಮಂತ ನಾಯ್ಕ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದು ಕಂದಾಯ ಇಲಾಖೆಯ ಪ್ರಕಟಣೆ. ನೇರ ಹಣ ಸಂದಾಯ ಯೋಜನೆ ಜಾರಿ ನಿಟ್ಟನಲ್ಲಿ ಆಧಾರ್ ಮಾಹಿತಿ ಕಡ್ಡಾಯಗೊಳಿಸಿದ್ದು, ಈ ಸಂಬಂಧ ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಡೆಯಲಾಗುತ್ತಿದ್ದ ಪಿಂಚಣಿ ಸ್ಥಗಿತಗೊಂಡಿರುವ ಫಲಾನುಭವಿಗಳು ತಮ್ಮ ಆಧಾರ್ ಮತ್ತು ಬ್ಯಾಂಕ್ ಖಾತೆ ವಿವರದೊಂದಿಗೆ ಸಂಬಂಧಿಸಿದ ತಾಲೂಕು ಕಚೇರಿಯನ್ನು ಡಿಸೆಂಬರ್ 2022 ಅಂತ್ಯದೊಳಗೆ ಸಂಪರ್ಕಿಸಲು ಕೋರಿದೆ. ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.